prawi nie narusza. A to tylko. Ale on tak dalej, ja kupuję jej mam, bo ani z dnia wyjeżdżu. Porozumiałem, że to są też wyjeżdżu. Ale ciu, rolo, gdyż rojdę. Ty, zresztar, to ty ta. Ty ma nowe gadry, na ty, no to on ta. Nie jest najwyższej wytry, na mutranie. I ma nowe ta. ಬಂದರಿಯಾಗಿ ಆಗಿದ್ದಾನೆ ಅಂತ ನಾವು ಮನವರಿಕೆ ಮಾಡಿಕೊಳ್ಳಿ. ದೃಷ್ಟಾಂತದಿಂದ ಹಾಗೆ ಇದ್ದಾನೆ ಅಂತ ಹೇಳಿದ್ರೆ ಹೊರಗೆ ಇದ್ದಾನೆ ಅಂತ ನಾವು ಸೀದಿ ಈ ದೃಷ್ಟಾಂತದ ಮೂಲಕ ಹೇಳಿದೆ ಹಾಗೆ ಇರಬಹುದು ಅಂತ ಪಾಸಿಬಿಲಿಟಿ ದೃಷ್ಟಾಂತ ಹಾಗೆ ಹಾಗೆ ಇಲ್ಲಿಯೂ ಕೂಡ ಗೊತ್ತಿರೋದೇ ಇರಬಹುದು. ಬಟ್ ಭಗವಂತ ಒಬ್ಬ ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಇದ್ದಾನೆ ಈ ಜೀವಕ್ಕೆ ಎನ್ನುವುದನ್ನ ನಾವು ಫೀಲ್ ಮಾಡ್ಕೋಬೇಕು. ನಾನು ನನ್ನಿಂದ ಆದಂತಲ್ಲ, ಇದರಿಗಿಂತ ನನ್ನನ್ನು ನಿಯಂತ್ರಿಸತಕ್ಕಂಥ ಒಂದು ಶಕ್ತಿ ದೇಹದೊಳಗೆ ಇದೆ ಎನ್ನುವುದನ್ನ ನಾನು ಅನುಭವಿಸಿ ಆ ಅನುಭವಕ್ಕೆ ಬರುವ ಹಾಗೆ ನೀವು ಹೇಳಬೇಕು ಅಂತ ದೃಷ್ಟಾಂತ ಅನ್ನೋದು ಅನುಭವ. ದೃಷ್ಟಾಂತದಿಂದ ಅದು ಪಾಸಿಬಿಲಿಟಿ ಅಂತ ದೃಷ್ಟಾಂತ ಯಾವಾಗಲೂ ಅಸ್ತಿತ್ವ ಅಂತ ಹೇಳುವುದಿಲ್ಲ. ಪಾಸಿಬಿಲಿಟಿ ಅಂತ ಹಾಗೆ ಇರುವುದು ಸಾಧ್ಯ. ಇಟ್ ಈಸ್ ಪಾಸಿಬಲ್ ಜಸ್ಟ್ ಲೈಕ್ ದಟ್. ಬಟ್ ಇಟ್ ಈಸ್ ಆಗಬೇಕು, ಇಟ್ ಈಸ್ ಪಾಸಿಬಲ್ ಅಂತ ಭಗವಂತ ಇದ್ದಾನೆ ಅದನ್ನು ನಾನು ಅನುಭವಿಸ್ತಾನೆ ಸರಿಯಾಗಿ. ಅದಕ್ಕೆ ಇನ್ನೊಂದು ದೃಷ್ಟಾಂತ ದೃಷ್ಟಾಂತದ ಮೂಲಕವೇ ಮತ್ತೆ ಕೂಡ ನಾನು ಅನುಭವಿಸಿದಂತಹ ಒಂದು ಪ್ರಸಂಗ ತಥಾ ಸುದ್ದಿ ತಿಳಿದು ನನಗೆ ಅನುಭವಕ್ಕೆ ಬರುವಂತೆ ನಾನೇ ಇದನ್ನು ಸಂಗತಿ ಏನಂದ್ರೆ ಅಸ್ಯ ಸೌಮ್ಯ ಮನಸೋ ವೃಕ್ಷಸ್ಯ ಯಾವ ಮೂಲೆ ಅಭ್ಯಾಸನೆಯ ಜೀವನ ಸೆಳೆದು ಯೋ ಮಧ್ಯೆ ಅಭ್ಯಾಸನೆಯ ಜೀವನ ಸೆಳೆದು ಯೋ ಅದೇ ಅಭ್ಯಾಸನೆಯ ಜೀವನ ಸೆಳೆದು ನೋಡಿ ಎದುರುಗಡೆ ಒಂದು ಮರ ಉಂಟ ಕಾಟಲ್ಲಿ ಆಶ್ರಮದಲ್ಲಿ ಇರೋದು ಎಲ್ಲ ಎಕ್ಸ್ಪೆರಿಮೆಂಟ್ ಒಂದು ಕಾಟಲ್ಲಿ ಇಷ್ಟವರೆಗೆ ನದಿಗಳನ್ನು ಹಿಡಿದ ಜೀನು ಕೂಡ ಆಯಿತು, ಜೀನು ಕೂಡ ಆಯಿತು, ನದಿ ಆಯಿತು, ಹಕ್ಕಿ ಹಂಗಾಯ್ತು. ಮೂರು ದೃಷ್ಟಾಂತ ಈಗ ನಾಲ್ಕನೇ ದೃಷ್ಟಾಂತ ಬರ್ತಾ ಇದ್ದಾರೆ. ಎದುರುಗಡೆ ಒಂದು ಮರ ಉಂಟು ನೋಡು, ದೊಡ್ಡ ಮರ, ಆಳದ ಮರ ಉಂಟು. ಅಸ್ಯ ಸೌಮ್ಯ ಮಹತೋ ವೃಕ್ಷ ಈ ದೊಡ್ಡ ಮರ ಉಂಟು, ಇಷ್ಟು ದೊಡ್ಡ ಮರ. ಆ ಮರದ ಒಂದು ಜೀವ ಇದೆ, ಅದನ್ನ ಬಾಣಿಸಿ ಇದು ಮುಖ್ಯ. ಇದು ದೇಶಿ ಕೋಸ ಹೇಳಿದ್ದಲ್ಲ, ಸಿಗಲೇ ಹೇಳಿದ್ರು ಬಾಣಿಸ ಲೈಫ್. ಆ ಮರದಲ್ಲಿ ಜೀವ ಇದೆ ಅಲ್ವಾ? ಆ ಜೀವ ಎಷ್ಟು ಸ್ವತಂತ್ರ ನೋಡು. ಯಾಕೆ ಇವ ಮೊದಲೇ ಅಭ್ಯಾಸದಲ್ಲಿ ಬರೇ ಜೀವ ಇದ್ರೆ ಅದು ಭಗವಂತ ಅದರಲ್ಲಿದ್ದರೆ ಅದೊಂದು ಹೊಸ ಶಕ್ತಿ ಬರ್ತದೆ. ಏನ್ ಶಕ್ತಿ? ಇವ ಮೊದಲೇ ಅಭ್ಯಾಸ ಅದು ಜೀವಂತವೇ ಇದು. ಆ ಮರದ ಬುಡದೊಂದು ಬುಡದಲ್ಲಿ ಒಂದು ಕತ್ತಿ ಹಾಕಿ ಒಂದಿಷ್ಟು ಕಡಿಯುವುದು ಕೆಟ್ಟ ಆಳದ ಮರದ ಬುಡವನ್ನು ಬುಡದಲ್ಲಿ ಪ್ರೇತ ಕತ್ತಿ ಬರು ಅಭ್ಯಾಸ ಕತ್ತಿಯಿಂದ ಕೆತ್ತಿ ಒಂದು ಕೆತ್ತೆ ತೆಗಿ ಏನಾಗುತ್ತೆ? ಜೀವ ಸುರಿ ಅಂದ್ರೆ ಜೀವ ಇದೆ ನೀರು ಸುರಿ ಇದು ಕಂಡು ಬರುತ್ತೆ ದ್ರವ ಬರುತ್ತೆ ಅದರ ಅರ್ಥ ಇಟ್ ಇಸ್ ಅಲೈವ್ ಜೀವನ ಜೀವನದಲ್ಲಿ ಜೀವ ಇದೆ ಅಂತ ಅರ್ಥ ಅಲ್ಲ. ಜೀವ ಅಂದ್ರೆ ಏನಿದೆ ಹೇಳಿದ್ದಾರೆ ಜೀವ ಇದ್ದಂತಹ ಅನಿರುದ್ಧಸ್ಯ ಅಧ್ಯ ಅಲ್ಲಿ ಅನುಸಾರವನ್ನು ಭಗವಂತ ಇದ್ದಾರೆ ಬಂತು ರಸ ಓ ಭಗವಂತ ಇದ್ದಾರೆ ಇಲ್ಲಿ ಭಗವಂತನ ಸನ್ನಿಧಾನ ಇದೆ ಅದರಿಂದ ರಸ ಬರ್ತಾ ಇದೆ ಇದರ ಒಳಗೆ ಹೋಗ್ಬೇಕು ಮನಕರು ಸ್ವಲ್ಪ ಮೇಲೆ ಮಧ್ಯದಲ್ಲಿ ಒಂದಿಷ್ಟು ಕೆತ್ತೆ ತೆಗಿ ಯೋ ಮಧ್ಯೆ ಅಭ್ಯಾಸ ಮಧ್ಯದಲ್ಲಿ ಒಂದು ಕೆತ್ತೆ ತೆಗಿ ಏನಾಗುತ್ತೆ ಅವರು ಜೀವನ ಸರಿಯಲ್ಲಿ ಜೀವ ಕಳೆ ಇದೆ ನೀವು ಬಿದ್ದಿರುತ್ತೆ ಓ ಮಧ್ಯದಲ್ಲೂ ಜೀವ ಇದೆ ಜೀವಿದೆ ಜೀವನಾಮಕ ಭಗವಂತ ಅಲ್ಲಿಯೂ ಇದ್ದಾರೆ ಮತ್ತೆ ಯೋ ಅಗ್ರೇ ಅಭ್ಯಾಸ ಅದು ತುದಿ ಹೋಗಿ ಜೀವನ ಸುರೇಶ್ವರಲ್ಲಿ ಜೀವನಾಮಕ ಭಗವಂತ ಇದ್ದಾರೆ ಅದು ಮತ್ತೆ ಅಲ್ಲಿವರೆಗಿಂತ ಸುಂದರವಾಗಿ ಸುರಿಸ್ತಾ ಇದೆ. ಅದರ ಅರ್ಥ ಏನು? ಸಹೇಷ ಜೀವೇನ ಆತ್ಮನ ಬೇಬೀಯಮಾನೋ ಮೌನಮಾನ ತಿಷ್ಠತಿ. ಈ ಮರ ಇವತ್ತು ಅದರೊಳಗೆ ಭಗವಂತ ಕೂತಿದ್ದಾರೆ, ಜೀವನಾಮಕನಾದ ಪರಮಾತ್ಮ ಕೂತಿದ್ದಾರೆ. ಜೀವದ ಒಟ್ಟಿಗೆ ಇರುವ ಭಗವಂತನೇ ಜೀವ. ಜೀವದ ಪ್ರಾಣಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಪ್ರಾಣಶಕ್ತಿ ತುಂಬಿದ್ರೆ ನೀನು ಪ್ರಾಣಶಕ್ತಿ ಹೋದ್ರೆ ಒಣಗಿ ಹೋಗುತ್ತೆ. ಪ್ರಾಣಶಕ್ತಿ ತುಂಬಿದ್ದಾಗ ಮರದಲ್ಲೂ ರಸವಂತಿಕೆ ಇದ್ರೆ ಶುಷ್ಕ ಒಣಗಿ ಹೋಗುತ್ತೆ. ಈ ಮರದಲ್ಲಿ ಪ್ರಾಣಶಕ್ತಿ ಇದೆ, ಅದರಿಂದ ನೀರು ಬರ್ತಾ ಇದೆ. ಪ್ರಾಣಶಕ್ತಿ ಇರುವುದು ಯಾರಿಂದ? ಜೀವ ಪ್ರಾಣಧಾರಣೆ ಪ್ರಾಣನ ಧಾರಣೆ ಮಾಡ್ತಕ್ಕಂತಹ ಭಗವಂತ ಅಲ್ಲಿ ಇದ್ರೆ ಪ್ರಾಣಶಕ್ತಿ ಇದೆ, ಅದರಿಂದ ನೀರು ಬರ್ತಾ ಇದೆ. ಜೀವನ ಸರಿ ಅದರಿಂದ ಜೀವೇನ ಆತ್ಮನ ಸಹ ಏಷಃ ಈ ವೃಕ್ಷದಲ್ಲಿ ಜೀವ ತನ್ನ ಜೀವಕ್ಕೆ ಪ್ರಾಣಧಾರಣೆ ಮಾಡತಕ್ಕಂತಹ ಜೀವನಾಮಕ ಭಗವಂತನಿಂದ ಅನುಪ್ರಭುತ ಶಕ್ತಿಯಾಧಾರ ಹೊಂದಿದೆ. ಹೇಳುತ್ತೆ. ಅದರಿಂದ ಓದಮಾನ ಜೀವಮಾನ ನೀರು ಹಾಕಿದ್ರೆ ಅದನ್ನು ಹೇಳ್ಕೊಳ್ಳುತ್ತೆ, ಆಮೇಲೆ ಕಡಿದ್ರೆ ರಸ ಬಿಡುತ್ತೆ. ಹರಂಗವಾಗಿದೆ ಮರ, ಓದಮಾನ ಎಷ್ಟು ಭಗವಂತನಿಂದ ಕೂಡಿರುವ ಈ ಮರ ಆನಂದವಾಗಿದೆ. ನೋಡಿ ಯೋಚನೆ ಮಾಡಿ, ಮರ ಅಂದ್ರೆ ಜಡ ಅಲ್ಲ, ಯಾಕಂದ್ರೆ ಆತ್ಮದಿಂದ ಕೂಡಿದ ಈ ಮರ ಆನಂದವಾಗಿದೆ. ಆನಂದವಾಗಿರ್ಬೇಕಾದ್ರೆ ಮರ ಅಂದ್ರೆ ಜಡ ಅಲ್ಲ, ಕೇಳಲು ಆತ್ಮದಿಂದ ಕೂಡಿದ ಇದು ಅಂದ್ರೆ ಇನ್ನೊಂದು ಇನ್ನೊಂದು ಆತ್ಮ ಉಂಟುತ್ತೆ. ಹಾಗಾದ್ರೆ ಹೊರಗಿನಿಂದ ಅನಿರುದ್ಧ ನಾಮಕ ಭಗವಂತನಿಂದ ಕೂಡಿರುವ ಈ ವೃಕ್ಷ ಜೀವ ಭಗವಂತನಿಂದ ಅನುಪ್ರಭೂತ ಶಕ್ತಿಯನ್ನು ಪಡೆದು ನೀರು ಕುಡಿತದೆ. ಬೆಬೀಮನ ಸರಿ ನೀರು ಹೇಳ್ಕೊಳ್ಳುತ್ತೆ, ನಾವು ಎಷ್ಟು ಇದೆ ಅಂತ ಹೇಳ್ಕೊಂಡು ಆನಂದವಾಗಿದೆ. ನೀರು ಹಾಕ್ತಾನೆ ಇರ್ತೇವೆ, ನೀರು ಹಾಕ್ತಾ ಇದ್ದ ಹಾಗೆ ಒಂದೊಂದೇ ಟೊಂಗೆ ಒಳಗೆ ಶುರುವಾಗುತ್ತೆ. ನಾವು ನೀರು ಹೋಯ್ತಾ ಒಂದು ಬಡಪನ ಹಾಕ್ತಾ ಇದ್ದೀವಿ, ಎರಡು ಬಡಪನ ಹಾಕಿದೆವು, ಅಲ್ಲಿ ಒಳಗೆ ಶುರುವಾಗಿ ಅಥ ಎದೇಕಾಭ್ಯಾಸಾಂ ಜೀವೋ ಯಾದಿ ಅಥಥಾ ಶುಷ್ಯತಿ ತೃತೀಯಾಭ್ಯಾದಿ ಅಥಥಾ ಶುಷ್ಯತಿ ತೃತೀಯಾಭ್ಯಾದಿ ಅಥಥಾ ಶುಷ್ಯತಿ ಸರ್ವಭ್ಯಾದಿ ಸರ್ವ ಶುಷ್ಯತಿ. ಭಗವಂತ ಒಂದೊಂದೇ ಟೊಂಗೆಯಿಂದ ವಿಡ್ರಾವಲ್ ನೀರಾಗ್ತಾನೆ ಇದ್ದೇವೆ. ಆ ಮರದಲ್ಲಿ ಜೀವ ಇದೆ, ಸಾಯಲಿಲ್ಲ ಮರ. ಅದು ಒಂದು ಟೊಂಗೆ ಮಡಗಿಸ್ಕೊಳ್ಳಿ, ಯಾಕೆ ಅಲ್ಲಿ ಅಲ್ಲಿ ಪ್ರಾಣಶಕ್ತಿಯನ್ನು ತುಂಬಿಕೊಂಡಂತ ವಿಡ್ರಾವಲ್ ಮಾಡಿರುತ್ತೆ. ಅಲ್ಲಿ ಪ್ರಾಣಶಕ್ತಿ ಮಡಗಿದೆ, ಅಲ್ಲಿ ನೀರು ಸಪ್ಲೈ ಆಗುತ್ತದೆ. ಎಷ್ಟು ನೀರು ಹಾಕಿದ್ರು ಒಂದು ಟೊಂಗೆ ಮಡಗಿಸುವ ಅಷ್ಟಂಶದಲ್ಲಿ ಬರುವಂತಹ ಪ್ರಾಣಶಕ್ತಿಯನ್ನು ವಿಡ್ರಾ ಮಾಡಿದ. ಜೀವ ಇದೆ, ಮರ ಸಾಯಲಿಲ್ಲ, ಜೀವ ಇದ್ರು ಅಲ್ಲಿ ಪ್ರಾಣಧಾರಣೆ ಮಾಡಬೇಕು ಬರುವಂತ ಅಲ್ಲಿ ವಿಡ್ರಾ ಮಾಡ. ಏಕಾಂ ಶಾಖಾಂ ಜೀವೋ ಜಹಾದಿ, ಅದನ್ನು ಒಂದು ಟೊಂಗೆಯನ್ನು ಬರುವಂತ ಬಿಟ್ಬಿಟ್ಟ ಪ್ರಾಣಧಾರಣೆ ಮಾಡುದ. ಆವಾಗ ಅಥತ ಶುಷ್ಯತಿ ಆ ಟೊಂಗೆ ಒಣಗಲು ಶುರುವಾಯಿತು. ಮರ ಬದುಕಿದೆ, ಜೀವ ಇದೆ, ಒಂದು ಟೊಂಗೆ ಸತ್ತಿತ್ತು. ಅದ ತ್ರಿಜಿಯಾಭ್ಯಹಾದಿ ಅಥತ ಶುಷ್ಯತಿ ಎರಡನೇ ಟೊಂಗೆ ಅದು ಒಣಗಲು ಶುರುವಾಯಿತು. ಎಷ್ಟು ನೀರು ಹಾಕಿದ್ರು ಅದಕ್ಕೆ ಅದು ನೀರು ಹೇಳ್ಕೊಳ್ಳೋದಿಲ್ಲ. ಅದರಲ್ಲಿರತಕ್ಕಂತ ಪ್ರಾಣಧಾರಣ ಶಕ್ತಿಯನ್ನು ವಿಡ್ರಾ ಮಾಡಿಬಿಟ್ಟ ಬಂದವಂತ ತೃತೀಯಾಭ್ಯಹಾದಿ ಮೂರನೇ ಟೊಂಗೆಯನ್ನು ಬಿಟ್ಟುಬಿಟ್ಟ. ಮರದಲ್ಲಿ ಜೀವ ಇದೆ, ಆದರೆ ಮೂರು ಟೊಂಗೆಗಳು ತಪ್ಪು. ಕಳೆ ಒಂದು ದಿವಸ ಸರ್ವಭ್ಯಹಾದಿ ಆದರೂ ಜೀವ ಇತ್ತು. ಒಂದು ದಿವಸ ಪೂರ್ತಿ ಭಗವಂತ ಪ್ರಾಣಶಕ್ತಿಯನ್ನು ತೆಗೆದುಬಿಟ್ಟ. ಆದ್ರಿಂದ ಸರ್ವಜೀವಿ ಮರ ಸತ್ತ. ಆದರೆ ಮರ ಸತ್ತ ಹೋದ್ರೆ ಮರದಲ್ಲಿರುವ ಜೀವ ಹೋಗುದು. ಮರದಲ್ಲಿರುವ ಜೀವ ಇರುವಾಗಲೇ ಒಂದೊಂದು ಟೊಂಗೆ ಸಾಯುತ್ತೆ. ಅರ್ಥ ಬ್ರಹ್ಮಣ ತೆಕ್ತದೆ ಅಂತ ಜೀವ ಇದೆ, ಜೀವ ಇದ್ರೂ ಆ ಟೊಂಗೆ ಅಂಶದಲ್ಲಿ ಭಗವಂತ ಹೊರಟು. ಯಾಕೆಂದ್ರೆ ಜೀವ ಹೋದ ಅಂತ ಹೇಳಿ ಬರುವುದಿಲ್ಲ ಜೀವಾಣು. ಗಮನಿಸಿ ಇಲ್ಲಿ ಏನು ಹೇ, ಅದು ಜೀವ ಹೋಗಿದ್ರಿ. ಜೀವ ಹೋಗಲಿಕ್ಕೆ ಒಂದು ಮರದಲ್ಲಿ ಎರಡು ಜೀವ ಇರೋದು, ಒಂದು ಮರದಲ್ಲಿ ಒಂದು ಜೀವ ಇರುತ್ತದೆ. ಆ ಜೀವ ಎಲ್ಲೋ ಒಂದ್ ಕಡೆ ನಾನು ಅಲ್ಲ, ಅದು ಇಡೀ ಮರದಲ್ಲಿ ಇರೋದೇ ಇಲ್ಲ. ಎಲ್ಲೋ ಒಂದ್ ಕಡೆ ಇದ್ದು ಇಡೀ ಮರಕ್ಕೆ ಶಕ್ತಿ ಸಂಚಾರ ಅಂತ ಇರ್ತದೆ. ಯಾವ್ದರಿಂದ ಎಲ್ಲ ಕಡೆ ಭಗವಂತ ತುಂಬಿ ಶಕ್ತಿ ಸಂಚಾರ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಟೊಂಗೆಯಲ್ಲಿ ಭಗವಂತ ಶಕ್ತಿ ಆಧಾರ ಮಾಡೋದು ಬಿಟ್ಟುಬಿಟ್ರೆ ಆ ಟೊಂಗೆ ಒಂದು ಸಾಹಿತ್ಯ ಜೀವ ಇದೆ. ಇನ್ನೊಂದು ಟೊಂಗೆ ಹೋದ್ರೆ ಆ ಟೊಂಗೆ ಸಾಹಿತ್ಯ ಜೀವ ಇದೆ. ಯಾಕೆ ಮನುಷ್ಯರ ದೃಷ್ಟಾಂತ ತಗೊಳ್ಳಿ, ಮನುಷ್ಯರ ದೃಷ್ಟಾಂತ. ಇದನ್ನ ಮರದವರು ಯಾಕೆಂದ್ರೆ ಅದು ಕಾಡಿನಲ್ಲಿ ಕೂತ್ಕೊಂಡು ಅವರು ಮರದ ದೃಷ್ಟಾಂತ ಕೊಟ್ಟರು. ತನ್ನಷ್ಟಕ್ಕೆ ನೀರು ಹಾಕ್ತಾ ಇದ್ದಾರೆ ಟೊಂಗೆ ಸಾಹಿತ್ಯ ಮನುಷ್ಯನಿಗೆ ಚಟುವಟಿಕೆಯಿಂದ ಇರ್ತಾರೆ. ಒಂದು ಭಾಗಕ್ಕೆ ಪ್ಯಾರಲಿಟಿಕ್ ಆಗುತ್ತೆ, ಸಾಯಲಿಲ್ಲ, ಮತ್ತೆ ಇಲ್ಲಿ ಏನಾಯ್ತು, ಇಲ್ಲಿ ಬರುವಂತ ಚಟುವಟಿಕೆಯನ್ನು ಸ್ಟಾಪ್ ಮಾಡಿದೆ. ಜೀವ ಇದೆ, ಜೀವ ಹಾಗಾದ್ರೆ ಜೀವ ಇದ್ದರೂ ಕೂಡ ಜೀವಕ್ಕೆ ತನ್ನ ದೇಹದ ಮೂಲಕ ತನ್ನ ಇಂದ್ರಿಯದ ಮೂಲಕ ತನ್ನ ಅಯವುಗಳ ಮೂಲಕ ಕೆಲಸ ಮಾಡುವಂತಹ ಸ್ವಾತಂತ್ರ್ಯ ಇಲ್ಲ ಅಂತ ಇದೆ. ಒಂದು ಭಾಗ ಬಿತ್ತು ಎರಡು ಕಣ್ಣು ನೋಡ್ತಾ ಇತ್ತು, ಇದ್ದಕ್ಕಿದ್ದಾರೆ ನಲವತ್ತು ಸ್ಟೇಬಿಲಿಟಿ ಬಿಟ್ಟು ಕೊಟ್ಟ ಆಗ್ತಿಲ್ಲ. ಹೀಗೆಲ್ಲ ನಾನಾ ವಿಧ ಜೀವ ಇದ್ದ ಹಾಗೆಯೇ ಒಂದೊಂದು ಅಂಗಗಳಿಂದ ವಿಡ್ರಾವನ್ನು ಪ್ರಾರಂಭ ಆಗುತ್ತೆ. ಕಣ್ಣಿಗೆ ನರ್ವಸ್ ಸ್ಟೆಬಿಲಿಟಿ, ಮಸಲ್ ಸ್ಟೆಬಿಲಿಟಿ ಅಂತ ಹೇಳ್ತಾರೆ. ಏನು ಜೀವ ಎಲ್ಲ ಇರುತ್ತೆ ಹೆಚ್ಚಾಗಿದ್ದ ಇರುತ್ತೆ. ಎರಡು ಕೈ ಮತ್ತು ಎರಡು ಕಾಯಿ ಕಾಲಿಗೆ ಬರ ಇಲ್ಲ, ಬರ ಇಲ್ಲ ಅಂದ್ರೆ ಸೆನ್ಸೇಷನ್ ಇಲ್ಲ. ಆ ಕೈ ನಾವು ಅಡ್ಡಾಡಿದ ಇರ್ತದಿಲ್ಲ, ಡೆಡ್ ಇದ್ದ ಹಾಗೆ ಡೆಡ್ ಬಾಡಿ. ಅದಂತ ಜೀವ ಇದೆ, ಪ್ರಜ್ಞೆ ಇದೆ, ಊಟ ಮಾತಾಡ ಹಸು ಇದೆ, ನೆಟ್ಟು ಮಾತು ಕಥೆ ಎಲ್ಲ ಇದೆ, ಉಸಿರಾಟ ಹಾರಟು ಎಲ್ಲ ಇದೆ. ಕೈ ಕಾಲಿ ಅದು ಇದೆಲ್ಲೇ ದೃಷ್ಟಾಂತ ಮಾಡೋದಿಲ್ಲ. ಏನಾಯ್ತಲ್ಲ ಜೀವ ಹೋಗುದಿಲ್ಲ, ಜೀವ ಇದೆ ಆದ್ರೆ ಒಂದು ಒಂದು ಪಾರ್ಶ್ವ ಕೆಲಸ ಮಾಡ್ತಾರೆ, ಯಾವುದೋ ಒಂದು ಇದ್ರೆ ಕೆಲಸ ಮಾಡ್ತಾರೆ. ಒಂದು ಕೈ, ಒಂದು ಕಾಲು, ಒಂದು ಕಣ್ಣು, ಕಿವಿ. ಕಿವಿ ಇದ್ದಕ್ಕಿದ್ದಾಗ ಕೂಡ ಬಂತು, ಕಣ್ಣು ಇದ್ದಕ್ಕಿದ್ದಾಗ ಕೂಡ ಬಂತು. ಆ ಕಾಣ್ತಾ ಇರ್ತಾರೆ, ಆದ್ರೆ ಯಾವುದೋ ಒಂದು ಪ್ರಸಂಗವನ್ನ ನೋಡ್ತಾರೆ, ಒಂದು ಇನ್ಸಿಡೆಂಟ್ ಅನ್ನ ನೋಡ್ತಾರೆ. ಗಾಬರಿಯಿಂದ ಆಹಾರ ಬಾಯ್ತಾರೆ, ಮಾತಾಡಿದ್ರು ನಿನ್ನೆ ಮಾತಾಡ್ತಾ ಇರ್ತಾನೆ, ಇವತ್ತು ಬಾಯ್ಬೇಕು. ಆಮೇಲೆ ಅಥವಾ ಇದು ಹೆದರಿ ಹೆದರಿ ಒಂದ ಅವರಿಗೆ ನಡುಕ ಬಂದ್ಬಿಡ್ತದೆ. ನಡುಕ ಬಂದು ಇಡೀ ಲೈಫ್ ಒಳಗೆ ಮತ್ತೆ ಸ್ಟಾರ್ಟ್ ಆ ನಡುಕರಿಂದ ಮಾತಾಡ್ಲಿಕ್ಕೆ ಆಗಲೇ ಹೋಗ್ತದೆ. ನಾನು ಅಂತಾನೆ. ನಾನು ನಾನು ಕ್ಲೀನ್ ಮಾತಾಡ್ತಾ ಇರ್ತಾನೆ. ಯಾವುದೋ ಒಂದು ಪ್ರಸಂಗದಲ್ಲಿ ಹೆದರಿ ನನಗೆ ತಡವರ್ತಿಟ್ಟರೆ ಲೈಫ್ ಲಾಂಗ್ ತಡವರ್ತಿ. ಇದರಲ್ಲಿ ಜೀವನ ಏನು ತಿಳಿದ ಕಾರಣ ಅವನು ನಾನು ಸ್ಟ್ಯಾಮರಿಂಗ್ ಉಕ್ಕು ಮಾತಾಡಬೇಕು ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡಿದ. ಹಾಗಾದ್ರೆ ದೇಹದ ಜೀವ ಇದ್ದ ಹಾಗೆ ಒಂದೊಂದೇ ಒಂದೊಂದೇ ಭಾಗದಲ್ಲಿ ಶಕ್ತಿ ಕಾಸ ಆಗುತ್ತೆ ಅಥವಾ ಮರದಲ್ಲಿ ಒಂದೊಂದೇ ಟೊಂಗೆ ಹೋಗುತ್ತೆ. ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಅಲ್ಲಿಯ ಶಕ್ತಿಯನ್ನು ತೆಗೆದಕ್ಕ ಒಂದು ಸ್ವತಂತ್ರ ಶಕ್ತಿ ಬೇರೆ ಇದೆ ಅಂತ ಗೊತ್ತಾಯ್ತಾ? ನಿನ್ನ ಒಳಗೆ ಹೊರಗೆ ಅಲ್ವಾ? ನಿನಗೇನು ಸ್ವಾತಂತ್ರ್ಯ? ನಿನ್ನ ಕಣ್ಣು ನೋಡ್ತಾ ಇದೆ, ನೀನ್ ನೋಡ್ತಾ ಇದೆ. ಕಣ್ಣು ಕೊಟ್ಟವರು ಯಾರು? ಕಣ್ಣು ಕೆಡಿಸಿದವರು ಯಾರು? ನನ್ನ ಕನ್ನಡ ಕೇಳಬೇಕಾಗುತ್ತೆ ಯಾಕೆ ಕೊಟ್ಟು ಕನ್ನಡ ಕೇಳಿದ್ರು ಕಾಲಲ್ಲಿ ಯಾಕೆ ಕೊಟ್ಟು ಕ್ಯಾಟ್ರಾಕ್ ಯಾಕೆ ಕೊಟ್ಟು ಆದ್ರೆ ಏನು ಮಾಡಿದ್ರು? ಇದು ಯಾವ್ದು ನಿನ್ನ ಸ್ವಾತಂತ್ರ್ಯ ಏನು? ಕೆಡೇಶಿ ದಂಪದ ವಿಪ್ರೇಷಿ ದಮ್ಮನಃ ನನ್ನ ಇಂದ್ರಿಯಗಳನ್ನು ನೇಮಿಸುವವರು ಯಾರು? ಕೊಟ್ಟವರು ಯಾರು? ನನಗೆ ಇದೇ ನೋಡ್ತಾ ಇದ್ರೆ ಅಷ್ಟೇ. ಇದರಿಂದ ನಿನಗೆ ಅಸ್ವಾತಂತ್ರ್ಯ, ನಿನ್ನ ಇಂದ್ರಿಯಗಳ ಮೇಲೆ ನಿನಗೆ ಅಸ್ವಾತಂತ್ರ್ಯ ಇರುವುದರಿಂದ ಈ ಇಂದ್ರಿಯಗಳನ್ನು ಈ ಕೃಷಿಕಗಳನ್ನು ನೇಮಿಸುವ ಒಬ್ಬ ಋಷಿಕೇಶ ಬೇಕು ಅಂತ ತಿಳಿಯೋದಿಲ್ಲ. ಆ ಮರ ನೋಡಿದ್ರೆ ಗೊತ್ತಾಗತ್ತೆ ನಿನಗೆ ಮರ ಅಲ್ಲ, ನೀನು ಬುದ್ಧಿರೋ ನಿನಗೆ ಅಂತ ಅಂತ ಮರ ನೋಡಿ ಕಲಿ. ಅದರಿಂದ ನೀವು ನೀವು ಹಾಗೆ ಮರದಲ್ಲಿ ಹೇಗೆ ಒಂದೊಂದು ಟೊಂಗೆ ಹೋದ್ರೆ ಅದು ಒಳಗಿತ್ತು, ಹಾಗೆ ಇಲ್ಲಿ ಒಂದೊಂದು ಭಾಗ ಕೈ ಬಿದ್ದು ಹೋಗುತ್ತೆ, ಕಾಲು ಬಿದ್ದು ಹೋಗುತ್ತೆ, ಒಂದೊಂದೇ ಕಣ್ಣು ಬಿದ್ದು ಹೋಗುತ್ತೆ. ಎಲ್ಲ ಮರದ ಅವಯವಗಳ ಹಾಗೆ ಈ ಅವಯವ ಏವಂ ಸೌಂದರ್ಯ ಜೀವಾಭೇದಂ ವಾಭಗಿಲೇದಂ ಮ್ರಿಯತೆ ನ ಜೀವೋ ಮ್ರಿಯತೆ. ಇದರ ಅರ್ಥ ಭಗವಂತನಿಗೆ ಅಳಿವಿಲ್ಲ, ಆದ್ರೆ ಭಗವಂತ ಯಾವ ಭಾಗಕ್ಕೆ ಹೋಗ್ತಾನೆ ಅದೆಲ್ಲ ಅಳಿತಾನೆ. ಜೀವಾಭೇದಂ ಜೀವ ಶಬ್ದ ವಚನಾಗಿ ಪ್ರಾಣಧಾರಕನಾದಂತಹ ಭಗವಂತ ಯಾವ ಭಾಗವನ್ನು ಬಿಟ್ಟು ಹೋಗ್ತಾನೆ ಅದೆಲ್ಲ ಒಳಗೆ ನಾಶವಂತ. ಭಗವಂತ ಒಬ್ಬನೇ ನಾಶವಾಗದೆ ನಿತ್ಯವಾಗಿರ್ತಾನೆ ಅಂತಕ್ಕಂಥ ಪ್ರೀತ ಇಲ್ವ? ಅದೇ ಸಯಜೇಶೋಣಿ ಮಾ ಪ್ರೀತದಾತ್ಮ್ಯಂ ತತ್ಸತ್ಯಂ ಸಹಾತ್ಮೇತೇತೋ. ಹೀಗೆ ನಮ್ಮ ದೇಹದೊಳಗೂ ನಮ್ಮ ಇಂದ್ರಿಯಗಳಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ ಎಂಬುದರಿಂದ ನಮ್ಮ ಸಮಸ್ತ ಇಂದ್ರಿಯಗಳನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಇಂದ್ರಿಯಗಳ ನಿಯಾಮಕನಾದ ಸ್ವತಂತ್ರನಾದ ಭಗವಂತನ ನಿಯಂತ್ರಣಕ್ಕೆ ಒಳಪಟ್ಟು ಅಸ್ವತಂತ್ರವಾದ ಜೀವ ಇದೆ ನಮಗಿದೆ. ಅದರಿಂದ ತತ್ವಶಿ ಅದೇ ಇಡೀ ದೇಹವನ್ನು ವ್ಯಾಪಿಸಿಕೊಂಡಿರ್ತಕ್ಕಂತಹ ತತ್ವ ಅದು. ಈ ದೇಹದ ಎಲ್ಲೋ ಭಾಗದಲ್ಲಿ ಹೃದಯದ ಮಧ್ಯೆ ಒಂದು ಸಣ್ಣ ಬಿದ್ದು ಆತ್ಮ ಇದೆ ಎಂಬುದನ್ನು ತಿಳ್ಕೋ. ನೀನು ಭಗವಂತ ಅಂತ ಭಗವಂತನ ಕರೆಯುವ ಸುಮಾರು ಅಧ್ಯಾಯವನ್ನು ಆದರೂ ಕೂಡ ಒಂದು ಈಗ ಮರ ಮರದ ದೃಷ್ಟಾಂತದಿಂದ ನಮ್ಮ ದೇಹ ಇಂದ್ರಿಯಗಳೇ ನಮ್ಮ ಅಧೀನ ಇಲ್ಲ, ಅದು ಪರಾಧೀನ. ಆದ್ರಿಂದ ಒಬ್ಬ ಸ್ವತಂತ್ರ ದೇಹ ನಮ್ಮೊಳಗೆ ಇದ್ದಾನೆ. ನಮಗೆ ನಾನು ಅನ್ನುವ ಅರಿವು ಇದ್ದಾಗ ಕೂಡ ನನ್ನೊಳಗಿರುವ ಭಗವಂತರ ಅರಿವು ಯಾಕಿಲ್ಲ? ಬರಬೇಕಿತ್ತ. ಒಬ್ಬ ಸ್ವತಂತ್ರ ಇದ್ದಾನೆ ಅನ್ನೋದು ಬರಬೇಕು. ಇದ್ದ ಸ್ವತಂತ್ರ ಆದ ಭಗವಂತನಲ್ಲಿ ಎಚ್ಚರ ಯಾಕೆ ನಮಗೆ ಆಗುವುದಿಲ್ಲ ಅಂತ ಅದರಿಂದ ಮೂಲೆಯೋ ಮಾನವಾಗಿದೆ. ಅದು ನಮ್ಮೊಳಗಿರ್ತಕ್ಕಂತಹ ಸೂಕ್ಷ್ಮವಾಗಿ ಸೂಕ್ಷ್ಮವಾದ ವಸ್ತುವಿನ ಅರಿವು ನಮಗೆ ಯಾಕೆ ಬರುವುದಿಲ್ಲ? ಅದಕ್ಕೆ ಇನ್ನೂ ಸ್ವಲ್ಪ ವಿವರಣೆ ಬೇಕು. ನಮ್ಮ ಅಜ್ಞಾನದ ವಿವರಣೆ ಯಾಕೆ ಅರಿವು ಬರುವುದಿಲ್ಲ ಅಂದ್ರೆ ನಮ್ಮ ಅಜ್ಞಾನದ ಭಜನುಗಳನ್ನು ಮೊದಲು ಬದಲಾಗಿ ಬಿಡುತ್ತೆ. ಹೇಗೆ ಅಜ್ಞಾನ ನಮ್ಮಲ್ಲಿ ಕೆಲಸ ಮಾಡುತ್ತೆ? ಯಥಾ ಸೌಮ್ಯ ಯೋವಾಚ ಆಯ್ತಪ್ಪ, ನಿಮಗೆ ಇನ್ನೊಂದು ದೃಷ್ಟಾಂತ ಕೊಡ್ತೀನಿ. ಇನ್ನೊಂದು ದೃಷ್ಟಾಂತ ಮೂಲಕ ಹೇಗೆ ಇದು ಭಗವಂತ ಒಳಗೆ ಇದ್ದು ಅಂತರ್ಯಾಮಿ ಆಗಿದ್ದು ಭಗವಂತನ ಅರಿವು ಹೇಗೆ ಬರುವುದಿಲ್ಲ ಅದರಲ್ಲಿ ಇನ್ನೊಂದು ದೃಷ್ಟಾಂತ ಕೊಟ್ಟಿರುತ್ತೇನೆ. ಇನ್ನೊಂದು ದೃಷ್ಟಾಂತ ಯಾವುದು? ಇನ್ನೊಂದು ದೃಷ್ಟಾಂತ ಬಹಳ ದೂರ ಹೋಗುದು ಬೇಡಪ್ಪ. ಈಗ ಮರದ ವಿಷಯ ಆಯ್ತಾನೆ, ದೊಡ್ಡ ಮರ, ಮಾವದ ಮರ. ಆ ಮರದಲ್ಲಿ ಒಂದೊಂದೇ ಟೊಂಗೆ ಒಣಗೋದು, ಚಿಗುರೋದು, ಒಂದೊಂದೆ ಚಿಗುರೋದು ಹೋಗುತ್ತೆ. ಅಲ್ಲಿ ಎಷ್ಟು ಆ ಬೀಳುಗಳು ಹೇಳೋದು, ಒಂದೊಂದು ಮರಕ್ಕೆ ನೂರಾರು ಬೀಳುಗಳು ಬಂದು ಆ ಬೀಳುಗಳೇ ಮತ್ತೆ ಬೇರಾಗಿ ಅದು ಒಂದೊಂದು ಮರವಾಗುವುದು. ಒಂದು ಮರ ಎಷ್ಟು ವಿಚಿತ್ರ ಗದ್ದೆ ಆಳದ ಮರ ಪಟ್ಟದ್ದು, ಒಂದು ಮರ ನೂರಾರು ಮರವಾಗಿ ಚಿಗುರಿಕೊಂಡು ಮತ್ತು ಒಣಗಲು ಶುರುವಾಯಿತು. ಅದರಿಂದ ಮೂರ ಮರ ತಮಾಷೆಯಲ್ಲಿ ನೂರಾರು ಮರವಾಗಿ ಚಿಗುರಿಕೊಳ್ಳುತ್ತೆ. ಆಮೇಲೆ ಮೊದಲನೇ ಗಿಡ ಉಂಟಲ್ವ ಅದು ಸುತ್ತ ಹೋಗುತ್ತೆ ಒಣಗಿ. ಅದರ ಟೊಂಗಿಗಳು ಬೀಳಲು ಬಿಟ್ಟವುಗಳೆಲ್ಲ ಮಹಾದುಗದ ದೊಡ್ಡ ಮಳೆ ವಿಚಿತ್ರವಾದ ಆಲದ ಮರದ ಲೈಫ್ ಬಹಳ ವಿಚಿತ್ರ. ಸ್ವತಂತ್ರ ಆಯ್ತು ಆಲದ ಮರದಲ್ಲಿ ಗೊತ್ತಾಯ್ತಾನೆ ಎಂಬುದಾದ ಪರಮದ ಆಹಾರ. ಈಗ ಆಲದ ಮರ ಬೇಡ, ಅದರದ್ದು ಆಲದ ಬೀಜ ಬಾಯಲ್ಲಿ ಇದೆ ಅಂತ ಹಿಂದಿ ಹಿಂದಿ ಅದನ್ನು ಭಾಗ ಮಾಡು ಭಾಗ ಮಾಡಿ ಹಿಂದಂ ಭಗವ ಆಯ್ತು ಎರಡು ಭಾಗ ಮಾಡಿದೆ ಮಂತ್ರ ಪಶ್ಯತಿ ಅದು ಭಾಗ ಮಾಡಿದೆ ಮಳಿಗೇನಿದೆ ಅನ್ವಯವ ಇವಾಗ ಅನಾಹುತ ಹೋಯ್ತು ಸಣ್ಣ ಸಣ್ಣ ಸಣ್ಣ ಸಣ್ಣ ಬೀಜಗಳು ಸಣ್ಣ ಸಣ್ಣ ಬೀಜಗಳಿವೆ ಒಳ್ಳೆ ಕಾಸಿಗೆ ಕಾರಣ ಬೀಜಗಳು ಇವರಿಗೆ ಆ ಕಾಯಿ ಒಳಗೆ ತುಂಬಾ ಬೀಜಗಳಿವೆ ಅಲ್ಲಿಯೇ ಇವತ್ತು ಸಣ್ಣ ಸಣ್ಣ ಬೀಜಗಳು ಇವಾಗ ಸಣ್ಣ ಸಣ್ಣ ಬೀಜಗಳಿವೆ ಹೌದಾ ಆ ಸಾಮಂಗಿಕ ಬೀಜಿ ಸಣ್ಣ ಬೀಜ ಉಂಟು ಸಾಸಿವೆ ಕಾಳಿಗೆ ಚಿಕ್ಕ ಅದನ್ನು ಎರಡು ಭಾಗ ಮಾಡು ಅಷ್ಟು ಹೆಚ್ಚಿದ ಭಾಗ ಮಾಡಿದ ನಿಮ್ಮ ಭಾಷಿಸಿ ಅದರೊಳಗೆ ಏನುಂಟು ಅಕ್ಕಿಂಚಿನ ಏನಿಲ್ಲ ಕೊಟ್ಟಿದ್ದೇನೆ ಖಾಲಿ ಹೌದಾ ಮತ್ತೆ ಆ ಬೀಜ ಬಿಸಿ ದೊಡ್ಡ ಮರ ಆಗುತ್ತೆ ಏನಿಲ್ಲದೆ ಆಯ್ತಾ ಯಾವುದು ಕಾಣದ ಶಕ್ತಿಯು ಆ ಕಾಣದ ಅದೃಶ್ಯವಾದ ಶಕ್ತಿಯನ್ನು ಕಾಣುವ ಇಷ್ಟು ದೊಡ್ಡ ಮರ ಆಗಿದೆ ಅಂತಪ್ಪ ಆ ಬೀಜದೊಳಗೆ ಒಂದು ಜೀವ ಇತ್ತು ಆ ಜೀವ ಇದ್ದಂತ ಮರ ಆಯ್ತು ಆ ಜೀವವೇ ಕಾಣಿಲ್ಲ ಜೀವದೊಳಗೆ ಅಂತೇಳಿ ಭಗವಂತ ಕಾಣ್ತಾನೆ ಅವ್ರು ಹೇಗೆ ಪ್ರಕೃತಿಯ ಸಣ್ಣ ಸಣ್ಣ ಸಂಗತಿಗಳ ಮೂಲಕ ಅಧ್ಯಾತ್ಮಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವಿಚಿತ್ರವಾದ ಅದು ಕಿಮತ್ರ ಪ್ರಶ್ನಿಸಿ ಅನ್ವಯ ಇಮಾಧಾನ ಎಂಬೈ ಸ್ವಾಮಿ ಏತ ಮಹಿಮಾನಂ ನನ್ನದೇ ಭಾವಯತಿ ಯಶಸ್ವಿ ಸ್ವಾಮಿ ಯಶೋನಿ ಸಹ ಮಹಾತಿ ಕ್ರೋಧಸ್ತಿಷ್ಠತಿ ಶ್ರದ್ಧಸ್ವ ಸ್ವಾಮ್ಯೇತಿ ಹೋವಾಚ ಸಣ್ಣ ಬೀಜವನ್ನು ಹೊಡೆದ್ರೆ ಏನಿದೆ ಅದರೊಳಗೆ ಏನಿಲ್ಲ ಬ್ಲಾಕ್ ಆ ಏನು ಇಲ್ಲದೆ ಎಂಬೈ ಸ್ವಾಮ್ಯ ಏತ ಮಹಿಮಾನಂ ನನಿಭಾಲಯಸೆ ಯಾವ ಸೂಕ್ಷ್ಮಾತಿ ಸೂಕ್ಷ್ಮವಾದ ಜೀವ ಆ ಬೀಜದೊಳಗೆ ಇತ್ತು ಆ ಜೀವ ಇದ್ದದ್ರಿಂದ ಆ ಬೀಜ ಬಿತ್ತಿದ್ದ ಎಷ್ಟು ದೊಡ್ಡ ಮರ ಆಯ್ತು ಆ ಜೀವ ಹೋಗಿದ್ರೆ ಬೀಜನ್ನು ಒಣಗಿ ಹೋಗ್ತಿತ್ತು ಅದು ಮರ ಹತ್ತಿರಲಿಲ್ಲ ನೀರು ಹಾಕಿದ್ರೆ ಯಾವ ಅತ್ಯಂತ ಸೂಕ್ಷ್ಮವಾದ ವಸ್ತುವನ್ನ ಆ ಮರಕ್ಕೆ ಕಾರಣವಾಗಿರ್ತಕ್ಕಂಥ ಆ ಬೀಜದೊಳಗಿರ್ತಕ್ಕಂಥ ಸೂಕ್ಷ್ಮ ವಸ್ತುವನ್ನ ನೀನು ಕಾಣಲಿಲ್ವಲ್ಲ ಅದರೊಳಗೆ ಜೀವ ಇತ್ತು ಜೀವದೊಳಗೆ ಪರಮಾತ್ಮ ಇದ್ದ ನೀನು ನನಗೆ ಕಾಲಯಸೆ ನನಗೆ ಕಾಣಲಿಲ್ಲ ಏತಸ್ಯವ ಈ ಸೌಮ್ಯದಲ್ಲಿ ಶಿವನಿಂತಹ ಏವ ಮಹಾ ಎತ್ತಿರುವಂತಹ ಈ ನೀನು ಕಾಣದ ಅತ್ಯಂತ ಸೂಕ್ಷ್ಮವಾದಂತಹ ಜೀವ ಇತ್ತಲ್ವಾ ನಿನಗೆ ಕಾಣಿಸದೆ ಅದರೊಳಗೆ ಬರುವಂತ ಇದ್ದಲ್ವಾ ನಿರುದ್ಧನಾಮಕ ಜೀವ ಅವನಿಂದಲೇ ಇಷ್ಟು ದೊಡ್ಡ ಮರ ಬೆಳೆದು ಆದರೆ ನಿನಗೇನಾದ್ರು ಕಂಡಿತ್ತು ಕಾಣಲಿಲ್ಲ ಆದ್ರಿಂದ ಕಾಣದ ವಸ್ತುವಿನಿಂದ ಅಸದಸದ ಜಾಯದ ಅಸತ್ತಿನಿಂದ ಸತ್ತು ಕೊಟ್ಟಿತು ಅಂತ ನನ್ನ ಶಾಸ್ತ್ರಕಾರಿ ಹೇಳಿದ್ದು ಹಿಂದೆ ಮಗನನ್ನು ವೈದ್ಯರ ಅಸತ್ತಿನಿಂದ ಸತ್ತು ಕೊಟ್ಟುವುದು ಹೇಗೆ ತಪ್ಪೋದು ಅಂತ ಅಂದ್ರೆ ಶೂನ್ಯದಿಂದ ಏನೋ ಕೊಟ್ಟಿದ್ದಂತೆ ಕಾಣದ್ದರಿಂದ ಕಾಣುವಂಥದ್ದು ಅಸ್ವ್ಯಕ್ತದಿಂದ ವ್ಯಕ್ತವಾದ ಪ್ರಪಂಚ ಸೂಕ್ಷ್ಮದಿಂದ ಸ್ಥೂಲ ಪ್ರಪಂಚ ಕೊಟ್ಟಿತು ಆದ್ರಿಂದ ಈಗ ಅರ್ಥ ಇದ್ದೇನೆಯ ಯಾವ ಸೂಕ್ಷ್ಮ ನಿನಗೆ ಕಾಣಲಿಲ್ಲವೋ ಆ ನಿನಗೆ ಕಾಣದಂತಹ ಒಂದು ಸಂಗತಿಯಿಂದ ಈ ಕಾಣುವ ದೇವ ಮಹಾ ಎಂದರೂ ಸಹ ನಿನ್ನ ಕಣ್ಣಿಗೆ ಕಾಣುವ ಇಷ್ಟು ದೊಡ್ಡ ಮರ ಬೆಳೆದಿದೆ ಅದರ ಹಿಂದೆ ಕಾಣದ ಒಂದು ಜೀವಶಕ್ತಿ ಇದೆ ಅದರ ಹಿಂದೆ ಅದರ ಗುಣಾಮಕನಾಗ ನಿನ್ನುವಂತ ಇದ್ದಾನೆ ಶ್ರದ್ಧತ್ಸು ಸಂಪಿನ ನಂಬು ನನ್ನ ಮಾತನ್ನ ಇಲ್ಲಿ ನೋಡಿ ದೃಷ್ಟಾಂತ ಸೋದತ್ತೆ ಎಲ್ಲ ದೃಷ್ಟಾಂತ ಕೊಟ್ಟು ದೃಷ್ಟಾಂತ ಹೌದ್ರಿ ಹಾಗೆ ಎಲ್ಲಿ ಹುಟ್ಟುತ್ತೆ ಅನ್ನೋದಕ್ಕೆ ಅಪಲಾಪ ಮಾಡುವುದಕ್ಕೆ ಎಂಟೇ ಇಲ್ಲ ಎಷ್ಟು ದೃಷ್ಟಾಂತ ಕೊಟ್ಟರು ಕೂಡ ಹೌದ್ರಿ ಈ ದೃಷ್ಟಾಂತನೇ ಆಗಿದೆ ಇಲ್ಲಿ ಆಗಿರ್ಬೇಕು ಅಂತೇನು ಶ್ರದ್ಧತ್ಸು ದೃಷ್ಟಾಂತವನ್ನು ನಂಬು ಎಲ್ಲ ಕಡೆಯೂ ಎಲ್ಲ ಕಡೆಯೂ ಒಳಗಿನಿಂದ ಒಂದು ಜೀವ ಇದೆ ಜೀವದೊಳಗೆ ತಿಳಿಯಬೇಕು ಭಗವಂತ ಇದ್ದಾನೆ ಇದ್ರೆ ಬೆಳೆಯುತ್ತೆ ದೇಹ ಇದ್ರೆ ಬೆಳೆಯುತ್ತೆ ಮರ ಇದ್ದಿದ್ರೆ ದೇಹ ಆ ಜೀವ ಭಗವಂತ ಇಲ್ಲದಿದ್ರೆ ಮೊಟ್ಟೆ ಆಗುವುದಿಲ್ಲ ಮೊಟ್ಟೆ ಒಳಗೆ ಅಥವಾ ಮಗು ಆಗುವುದಿಲ್ಲ ಹೆಚ್ಚಿನ ಮೊಟ್ಟೆಯ ಒಳಗೆ ಅಥವಾ ಮರ ಚಿಗುರುವುದಿಲ್ಲ ಮರದಲ್ಲಿ ಚಿಗುರಾಗಿ ಬರುವುದು ಭಗವಂತ ಇದ್ದಾಗ ಮೊಟ್ಟೆಯಲ್ಲಿ ಪಕ್ಷಿ ಮತ್ತು ಸರಿಸುಗಳ ಮೊಟ್ಟೆಯಲ್ಲಿ ಮೊಟ್ಟೆ ಆಗುವುದು ಅಲ್ಲಿ ಭಗವಂತ ಜೀವ ಸನ್ನಿಹಿತವಾಗಿದ್ದಾರೆ ಆ ಜೀವವನ್ನು ಹಿಡ್ಕೊಂಡು ಜೀವನಾಮಕ ಭಗವಂತ ಇದ್ದಾಗ ಅದೇ ಹೆಚ್ಚಿನ ಶರೀರದಲ್ಲಿ ಮಗುವಾಗಿ ಮತ್ತಿಗಳು ಬೆಳೆಯುವುದು ಅಲ್ಲಿ ಜೀವನಾಮಕದಂತ ಭಗವಂತ ಜೀವವನ್ನು ಕೂತಿಟ್ಕೊಂಡು ಕೂತಿದ್ದಾಗ ಜೀವ ಇರದೇ ನಿರ್ಜೀವಂತ ರಿಜೆಕ್ಟ್ ಆಗುತ್ತೆ ಫಲವೋ ಮೂತ್ರವಾಗಿ ಅದು ಒಳಗಿದ್ದ ರೂಪದ ಆಗುವುದೇ ಇಲ್ಲ ಯಾಕೆಂದ್ರೆ ಎಲ್ಲಾದರೂ ಉಂಟ ಪ್ರಪಂಚದಲ್ಲಿ ಎಕ್ಸೆಪ್ಟ್ ದಿಸ್ ಇನ್ಸಿಡೆಂಟ್ ಗಂಡಿನ ರೈತಸ್ಸು ಹೆಣ್ಣಿನ ಗರ್ಭದೊಳಗೆ ಒಂಬತ್ತು ತಿಂಗಳಲ್ಲಿ ಒಂದು ಆಕಾರ ಕಾಣುತ್ತೆ ಅದು ಬಿಟ್ಟು ಇಲ್ಲಿ ಯಾವುದಾದ್ರೂ ಎಕ್ಸಾಂಪಲ್ ಉಂಟು ಯಾವ ವಸ್ತುವಾದರೂ ಹೊಟ್ಟೆ ಒಳಗೋದ್ರೆ ಅದು ಒಂದು ಆಹಾರವಾಗಿ ಡೈಜೆಸ್ಟ್ ಆಗುತ್ತೆ ಇದು ಪ್ರೋಸೆಸ್ ಎಲ್ಲವೂ ಆಗಿ ನಾವು ತಿಂದದ್ದು ಆಹಾರವಾಗಿ ಡೈಜೆಸ್ಟ್ ಆದ್ರೆ ಮಗು ಇಲ್ಲ ಅದು ಇದು ಪ್ರತ್ಯೇಕ ನಿಂತು ಅದು ಕೂಡ ಆಗಿ ಒಂದು ಆಹಾರವಾಗಿ ಡೈಜೆಸ್ಟ್ ಆಗದೆ ಇದ್ರೆ ಮಲಮೂತ್ರವಾಗಿ ಹೋಗ್ಬೇಕು ಹಾಗಾದ್ರೂ ಇದು ಎರಡೂ ಆಗೋದಿಲ್ಲ ಇದು ಪ್ರತ್ಯೇಕವಾಗಿ ಕೂತು ಪ್ರತ್ಯೇಕ ದೇಹಕ್ಕೆ ನಿರ್ಮಾಣ ಆಗುತ್ತೆ ಆಹಾರವಾಗಿ ಹೋಗಲಿಲ್ಲ ಮಲಮೂತ್ರವಾಗಿ ಡೈಜೆಸ್ಟ್ ಹೊರಗೂ ಹೋಗಲಿಲ್ಲ ಆಹಾರವಾಗಿ ಡೈಜೆಸ್ಟ್ ಆಗಲಿಲ್ಲ ಅಂದ್ರೆ what is unwanted done, extra growth done, which is unwanted, which is to be operated. ಅದು ಮಳೆಗಿಂತ ಒಂದು ಗ್ರೋತ್ ಗಡ್ಡೆ ಬೆಳೆಯಿತು, ಆಪರೇಷನ್ ಮಾಡಿತು. ಇದು ಹಾಗಲ್ಲ, ಇದು ಗಡ್ಡೆ ಬೆಳೀತದೆ, ಆಪರೇಷನ್ ಮಾಡೋದು ಬೇಡ. ಇದು ಬೇರೆ ಒಂದು ಜೀವಕ್ಕೆ ಕೂತದ್ರಿಂದ ಅದು ಬೇರೆ ಬೆಳೆಯುತ್ತೆ. ಇಲ್ಲದಿದ್ರೆ ಇದೇ ಎಕ್ಸ್ಟ್ರಾ ಗ್ರೋತ್ ಆಗಿ ಆಪರೇಷನ್ ಮಾಡಿಸ್ಕೊಳ್ಬೇಕಿತ್ತು ತಾಯಿ. ದೇಹದ ಒಳಗಿನ ಎದೆ ಎಷ್ಟು ಅದು ಇಷ್ಟು ಬಿ ಆಪರೇಟ್ ಎಕ್ಸೆಪ್ಟ್ ಚೈಲ್ಡ್. ಯಾಕಂದ್ರೆ ಇದರ ಒಳಗೆ ಒಂದು ಜೀವ ಇದೆ, ಆದ್ರಿಂದ ಅದು ಎಕ್ಸ್ಟ್ರಾ ಗ್ರೋತ್ ಅಲ್ಲ, ಅದು ಎಕ್ಸ್ಟ್ರಾ ಸೋಲ್. ಇದೇ ಸೋಲಿಗೆ ಎಕ್ಸ್ಟ್ರಾ ಗ್ರೋತ್ ಆದ್ರೆ ಆಪರೇಷನ್ ಮಾಡಬೇಕು. ಅಂದ್ರೆ ಬೇರೊಂದು ಜೀವ ಗ್ರೋತ್ ಆಗಿ ಕೂತ, ಹಾಗಾಗಿ ಮಗುವಾಯಿತು. ಪ್ರಪಂಚದಲ್ಲಿ ಇನ್ನೊಂದು ದೃಷ್ಟಾಂತವೇ ಇತ್ತು. ಇದು ಭಗವಂತನಲ್ಲಿ ಇರುವುದಕ್ಕೆ ಸಾಕ್ಷಿಯಲ್ಲಿ ಅನಯ್ಯ ಶ್ರದ್ಧಸ್ವ ಸೌಮ್ಯ ಅಪ್ಪ ನನ್ನ ಮಾತನ್ನು ಭಗವಂತ ಇಲ್ಲದೆ ಇದು ಯಾವುದೂ ಅಂತ. ಹೀಗೆ ಮತ್ತೊಂದು ದೃಷ್ಟಾಂತವನ್ನು ಕೊಟ್ಟು ಒಂದು ಹಂತಕ್ಕೆ ಸುಮಾರಾಗಿ ಒಳಗೆ ಇದ್ದರೂ ಅವರು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ವಸ್ತು. ಆದ್ದರಿಂದ ನಮ್ಮ ಅರಿವಿಗೆ ಬರುವುದು ಜೀವ ಸ್ವರೂಪವೇ ಇರುವುದು ಅರಿವಿಗೆ ಬರುವುದಿಲ್ಲ. ಜೀವಾಂತರಿಯ ಭಗವಂತೆಯಲ್ಲಿ ಬರಬೇಕು ಅನ್ನತಕ್ಕಂತಹ ಮಾತಿನ ಜೊತೆಗೆ ಈ ದೃಷ್ಟಾಂತ ನಾವು ಸುಮಾರು ಐದಾರು ದೃಷ್ಟಾಂತಗಳಿಗೆ ಬಂದು ಹೋಯ್ತು. ಐದು ದೃಷ್ಟಾಂತ ಆಯ್ತು, ಇನ್ನು ನಾಲ್ಕು ದೃಷ್ಟಾಂತ ಇರೋ. ಹೀಗೆ ಅವನ ನಂಬಿಕೆಯನ್ನು ಗಟ್ಟಿಗೊಳಿಸುತ್ತ ಕಾಣುವ ಸತ್ಯದ ಮೂಲಕ ಕಾಣದ ಸತ್ಯವನ್ನು ಕಾಣುವ ಕಣ್ಣನ್ನು ಕೊಟ್ಟ ಭಗವಂತನ ಅರಿವಿನಲ್ಲಿ ಶ್ವೇತಗೆತ್ತುವನ್ನು ಗಟ್ಟಿಗೊಳಿಸುತ್ತಾ ಮುಂದಾಲಕ ಹೇಳಿರತಕ್ಕಂಥ ಉಪದೇಶದ ಒಂದು ಭಾಗವನ್ನ ಅತ್ಯಂತ ಮುಖ್ಯವಾದ ಭಾಗಗಳನ್ನ ನಾವು ಈ ಎರಡು ಮೂರು ದಿವಸಗಳು ನೋಡಿದೆವು. ಮುಂದೆ ಮತ್ತೂ ಏನು ಸಂಶಯ ಬರುತ್ತೆ ಶ್ವೇತಕೇತುವಿಗೆ, ಆ ಸಂಶಯಕ್ಕೆ ಇನ್ನೇನು ದೃಷ್ಟಾಂತ ಕೊಡ್ತಾನೆ ಮುಂದಾಲಕ. ಮತ್ತು ಕೊನೆಯದಾಗಿ ಈ ಅಧ್ಯಾಯದ ಮುಕ್ತಾಯದಲ್ಲಿ ಶ್ವೇತಕೇತುವಿಗೆ ಭಗವಂತ ನಮಗೆ ಮನವರಿಕೆಯಾಗಿ ಅಧ್ಯಾಯ ಮೂಲಕ ಇಡೀ ಅಧ್ಯಾಯ ಶ್ವೇತಕೇತುವಿನ ಕಥೆಗೋಸ್ಕರ ಇರುವ ಅಧ್ಯಾಯ ಆಗಿರುತ್ತೆ. ಅದು ಹೇಗೆ ಬೆಳವಣಿಗೆ ಆಗುತ್ತೆ ಅಂತ ಸಾಯಂಕಾಲ ನೋಡೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮತೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋದ ನಿರಾಕರಣಮಸ್ವ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರ ಮತೋಬಲ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾಮಾ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ಅನಿರಾಕರಣಂ ಮೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಪರಂಪರೆಯ ಅತ್ಯಂತ ವಿವಾದಗ್ರಸ್ತವಾದಂತಹ ಖಂಡ ಅದಕ್ಕೆ ಐದು ದೃಷ್ಟಾಂತಗಳನ್ನ ನಾವು ಈ ಮೊದಲು ನೋಡಿದ್ದೇವೆ. ಮೊದಲನೆಯದು ಶಕುನಿ ಸೂತ್ರ, ಹಗ್ಗದಲ್ಲಿ ಕಟ್ಟಿ ಹಾಕಿದ ಹಕ್ಕಿ, ಭಗವಂತನ ನೀತಿಗೆ ಬದ್ಧನಾದ ಶಿವ. ಆಮೇಲೆ ಅಲ್ಲಿಂದ ಆ ಜೀವ ಭಗವಂತನ ಜೊತೆಗೆ ಸೇರಿದರೂ ಭಗವಂತನ ಅರಿವು ಯಾಕೆ ಇರುವುದಿಲ್ಲ ಜೀವಕ್ಕೆ ಅಂತ ಅನ್ನುವ ಪ್ರಶ್ನೆಗೆ ಪರಿಹಾರವಾಗಿ ಮತ್ತೊಂದು ದೃಷ್ಟಾಂತವನ್ನು ಕೊಟ್ಟು ಬೇರೆ ಬೇರೆ ವೃಕ್ಷದ ಹೂವುಗಳಲ್ಲಿ ಇರತಕ್ಕಂಥ ಮಕರಂದ ರಸ ಅದು ಒಟ್ಟಿಗೆ ಸೇರಿ ಒಂದು ಜೇನು ಆದಾಗ ಅದರಲ್ಲಿರತಕ್ಕಂತಹ ಹೂವಿನ ರಸಗಳಿಗೆ ತಾನು ಯಾವ ಹೂವಿನ ರಸ ಅನ್ನೋದು ಗೊತ್ತಿರುವುದು ಕಲಿಯಲು, ಹಾಗೆಯೇ ತಾನು ಎಲ್ಲಿಂದ ಬಂದೆ ಎಲ್ಲಿ ಹೋಗಿ ಸೇರಿದ್ದೇನೆ ಅಂತಕ್ಕಂಥ ಅರಿವು ಜೀವಕ್ಕೂ ಇರೋದಿಲ್ಲ.